ನಾನೆಂದು ಹಗಲಿದುಳು ಹಂಬಲಿಸಿ ಕೈ ಹಿಡಿದು ಬರಸೆಳೆದು ಒಲವಿನ ಕಾಣಿಕೆ ಬಯಸಿದೆನು ನಿನ್ನಿಂದ ನಾನೆಂದು ಶಿರಂಭೆಯ ನಾಚಿಸಬಲ್ಲ ಚಂದದ ರಾಶಿಯೇ ಮುಂದಿದೆಯಲ್ಲ ಶಿರಂಭೆಯ ನಾಚಿಸದಲ್ಲ ಚಂದದ ರಾಶಿಯೇ ಮುಂದಿದೆಯಲ್ಲ ಕಲ್ಪನೆ ಮೇರೆಯ ಮೀರಿದೆಯಲ್ಲ ಅಂದವ ಹೊಗಳಲು ಮಾತಿಲ್ಲ ನಿನ್ನಿಂದ ನಾನೆಂದು ಬಳ್ಳಿಯ ಮೋಹದ ಹೂವೆ ನೈಮನ ತುಂಬಿ ಹೃದಯದ ಒಲವೇ ಮೇಹದ ಬಳ್ಳಿಯ ಮೋಹದ ಹೂವೆ ಹೃದಯದ ಒಲವೇ ನೀನೇ ಬಾಳಿನ ಬೆಳಕಾಗಿರುವೆ ನೀ ಮರೆಯಾದರೆ ಜೀವಕ್ಕೆ ಸಾರೆ ನಿನ್ನಿಂದ ನಾನೆಂದು ಹಗಲಿರುಳು ಹಂಬಲಿಸಿ ಕೈ ಹಿಡಿದು ಬದಸಿಳಿದು ಒಲವಿನ ಕಾಣಿಕೆ ಬಯಸಿಯನು ಬಯಸಿದೆನು ಬಯಸಿದೆನು.